ಗಾಳಿಯ ಸಂಗಾತಿ ನನ್ನ ಆಸೆ ಗೀತೆಗೆ ನೀನೇ ರತಿ ಆನಂದ ನಂದನ ನನ್ನ ಇನ್ನ ಅಧೀನ ಸಿಂಗಾರಿ ಉಲ್ಲಾಸ ಕಾರಂಜಿ ತಲ್ಲೀನವಾಗೋಣ ನನ್ನ ಪರಂಜಿ ಸದಾ ಸದಾ ಆನಂದ ನಂದನ ನನ್ನ ಸಿಂಗ ಅಧೀನ